ಮಳೆ ನೀರನ್ನು ನಾವು ಹೇಗೆ ಹಿಡಿದಿಟ್ಕೊಳ್ಬೇಕು, ಹೊಲದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ, ಅಂದರೆ ಹೊಲದಲ್ಲಿ ಹಿಡಿದಿಟ್ಕೊಳ್ಳೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಸಾಕಷ್ಟು ಮಳೆ ನೀರನ್ನು ಹರಿದು ಹೋಗ್ಲಿಕ್ಕೆ ಬಿಟ್ಬಿಡ್ತಾರೆ. ಕೃಷಿ ಹೊಂಡ ಮಾಡಿದ್ರು ಕೂಡ ಆ ಕೃಷಿ ಹೊಂಡ ಯಾವಾಗಲೂ ಕೂಡ ಬತ್ತದೇ ಇರುವಂಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಕೃಷಿ ಹೊಂಡ ಇತ್ತು ಅಂದರೆ ಜೀವ ಇದ್ದಂಗೆನೆ. ಅದು ನಮ್ಮ ರೈತ ಬಾಂಧವರು ಎಷ್ಟೋ ಜನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ವಿಶೇಷವಾಗಿ ಒಣ ಬೇಸಾಯ ಮಾಡ್ತಾ ಇರುವಂಥ ರೈತರಿಗೆ ಅದೊಂದು ದೊಡ್ಡ ಸವಾಲಾಗಿದೆ. ಇವತ್ತು ನಮ್ಮ ಜೊತೆಗೆ ಧಾರವಾಡ ವಾಲ್ಮೀಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರಿದ್ದಾರೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ತುಂಬ ಹಿರಿಯ ವಿಜ್ಞಾನಿಗಳು, ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಪ್ರಯೋಗಶೀಲರಾಗಿ ಸುಮಾರು 30 ವರ್ಷಗಳ ಸುದೀರ್ಘ ಅನುಭವದ ಹಿನ್ನೆಲೆಯೊಳಗೆ ಅವರು ಪ್ರಾಧ್ಯಾಪಕರಾಗಿ ಸಾಕಷ್ಟು ರೈತರ ಜೊತೆಗೆ ಸಂಪರ್ಕ ಇದೆ ಅವರಿಗೆ. ಆಮೇಲೆ ರೈತರ ಹೊಲಗಳಿಗೆ, ರೈತರ ಒಂದು ಪ್ರದೇಶಗಳಿಗೆ ತಾವೇ ಭೇಟಿ ಕೊಟ್ಟು ನೀರನ್ನು ಹೇಗೆ ಒಂದು ಸಂರಕ್ಷಣೆ ಮಾಡಿಕೊಳ್ಬೇಕು, ಹಾಗೆಯೇ ನೆಲದಲ್ಲಿರುವ ಒಂದು ಉತ್ತಮ ಗುಣಮಟ್ಟದ ಒಂದು ಜೀವಂತಿಕೆಯನ್ನು ಹ್ಯಾಂಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ವಾಲ್ಮೀಯ ನಿರ್ದೇಶಕರಾಗಿ ತುಂಬ ಹೆಸರು ಮಾಡಿದ್ದಾರೆ. ಆದ್ಮೇಲೆ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ. ನಮಸ್ಕಾರ ಸರ್. ಶರಣ ಬಸವ ಚೋಳಿನವರಿಗೆ ಧನ್ಯವಾದಗಳು. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ನೀವು ಆಕಾಶವಾಣಿಯಲ್ಲಿ ಅಷ್ಟೇ ಅಲ್ಲದೇ ಸಾಕಷ್ಟು ಸೃಜನಶೀಲರು, ಸಂಶೋಧನಾ ಪ್ರವೃತ್ತಿ ಇರುವಂಥವರು, ವಿಜ್ಞಾನಿಗಳು, ಮತ್ತು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಂತಂದರೆ ಖಂಡಿತವಾಗಿ ರೈತರ ಜೊತೆಗೆ ಸಂಪರ್ಕ ಇರೋದಲ್ಲದೇ ರೈತರಿಗೆ ಸಾಕಷ್ಟು ಬೆಳಕು ನೀಡಿದಂಥವ್ರು. ಈ ಥರ ಜನ ನಮಗೆ ಸಾಕಷ್ಟು ವಿಜ್ಞಾನಿಗಳು ಇರೋದರಿಂದ ಇವತ್ತು ನಮ್ಮ ಒಂದು ಕೃಷಿಯ ಮಟ್ಟ ಮೇಲ್ಮಟ್ಟಕ್ಕೆ ಹೋಗಿದೆ. ಯಾಕಂದರೆ ಇವತ್ತು ನಾಲೆಜ್ ಈಸ್ ಪವರ್, ಅದು ಅಪ್ಲೈಡ್ ನಾಲೆಜ್ ಅಂದರೆ ಇನ್ನೂ ತುಂಬ ಹೆಚ್ಚು ಶಕ್ತಿಯುತವಾಗಿರ್ತದೆ. ಅದಕ್ಕೆ ನಿಮ್ಮ ಒಂದು ಶಕ್ತಿ ನಮ್ಮ ರೈತರ ಜೊತೆಗೆ ಇದ್ದರೆ ಖಂಡಿತವಾಗಿ ಬರುವ ಎಡರು ತೊಡರುಗಳನ್ನು ಅವರು ಜಯಿಸಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಅದ. ಸದ್ಯದ ಮಟ್ಟಿಗೆ ನಮ್ಮ ರೈತ ಬಾಂಧವರ ಒಂದು ಪರಿಸ್ಥಿತಿ ಉತ್ತರ ಕರ್ನಾಟಕದಾದ್ಯಂತ ಹೇಗಿದೆ, ಅವರು ಎಷ್ಟು ಒಂದು ಪ್ರಜ್ಞಾಶೀಲರಾಗಿದ್ದಾರೆ, ತಮ್ಮ ಒಂದು ಹೊಲದಲ್ಲಿ ಒಂದು ಪೀಕನ್ನು ಬೆಳೆಯೋದಾಗಲಿ ಅಥವಾ ಇಳುವರಿ ತೆಗೆದುಕೊಳ್ಳೋದಾಗಲಿ ಅಥವಾ ಜೀವನದಲ್ಲಿ ಯಶಸ್ಸು ಗಳಿಸ್ಬೇಕು ಅನ್ನೋ ಒಂದು ತುಡಿತಾಗಲಿ, ಎಷ್ಟಿದೆ ಇದ್ರ ಬಗ್ಗೆ? ಪಾರಂಪರಿಕವಾಗಿ ನಮ್ಮ ಜಲ ನೆಲ ಸಂರಕ್ಷಣೆ, ಕೃಷಿ ಉತ್ಪಾದನೆ, ರೈತನ ಜೀವನೋಪಾಯ, ಜೀವನ ಶೈಲಿ ಒಂದಕ್ಕೊಂದು ಸಮ್ಮಿಳಿತ ಆಗಿದ್ದು. ಇವತ್ತು ಬಹುಶಃ ನನಗನಿಸದೆ ಜಾಗತೀಕರಣದ ನಂತರ ಇಲ್ಲಿ ಸ್ಥಾನ ಪಲ್ಲಟಾಗಿದೆ. ಪಾರಂಪರಿಕವಾದಂಥ ಕೃಷಿ ಪದ್ಧತಿ, ಜೀವನ ಶೈಲಿ, ಜೀವನ ವ್ಯವಸ್ಥೆ ಇವತ್ತಿಗೆ ಹೋಲಿಸಿದಾಗ ಭಾಳ ವ್ಯತ್ಯಾಸ ಕಂಡುಬರ್ತದೆ. ಇವತ್ತು ಜಗತ್ತು ಒಂದೇ ಒಂದು ಗ್ರಾಮ ಆದಂಗೆ ಆಗಿದೆ. ಇಟ್ಸ್ ಎ ಗ್ಲೋಬಲೈಸೇಷನ್ ಎರಾ. ಎಲ್ಲೋ ಒಂದು ರಾಷ್ಟ್ರದ ಒಂದು ಆರ್ಥಿಕ ನೀತಿ ನಮ್ಮ ಧಾರವಾಡ ಜಿಲ್ಲೆಯ ಹಳ್ಳಿಯ ರೈತನ ಜೀವನವನ್ನು ಇನ್ಫ್ಲುಯೆನ್ಸ್ ಮಾಡ್ತದೆ. ಸೊ ಜಗತ್ತು ಒಂದು ನೆಟ್ವರ್ಕ್ ಆಗಿರೋದ್ರಿಂದ ಭಾಳಷ್ಟು ಫೋರ್ಸಸ್, ಇಂಟರ್ನ್ಯಾಷನಲ್ ಫೋರ್ಸಸ್ ಒಂದಕ್ಕೊಂದು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಅಗಾಧವಾದ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಬಂದಿದೆ. ನಾವು ಅನ್ನದಾತ ಅಂತ ಹೇಳ್ತೇವೆ, ನಮ್ಮ ಬೆನ್ನೆಲುಬು ಅಂತ ಹೇಳ್ತೇವೆ. ಇಲ್ಲಿ ಭಾಳ ಅತ್ಯಂತ ಗಂಭೀರವಾದ ವಿಷಯ ನನ್ನ ಒಂದು ಅನುಭವ ಪ್ರಕಾರ ಅಂದರೆ ಸಮಾಜದ ವಿವಿಧ ಕ್ಷೇತ್ರಗಳನ್ನು ನಾವು ಅಧ್ಯಯನ ಮಾಡಿ ವಿಶ್ಲೇಷಣೆ ಮಾಡಿದಾದರೆ ನಾವು ಕೃಷಿ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು, ಎಂಜಿನಿಯರ್ಸ್ ಆಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಇವೆಲ್ಲವುಗಳಿಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ ಕೃಷಿ ಕ್ಷೇತ್ರ ಮತ್ತು ರೈತ ಸಮುದಾಯನ ಅತ್ಯಂತ ಕಷ್ಟದ ದಿನಗಳಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಸುಮಾರು 30 ವರ್ಷಗಳಿಂದ ಈ ವಿಶ್ಲೇಷಣೆ ನಾನೊಬ್ಬ ಕೃಷಿ ವಿದ್ಯಾರ್ಥಿಯಾಗಿ ಮಾಡ್ತಾ ಇರೋದು ಕಂಡು ಬಂದಿದ್ದಂದರೆ ಈ 30 ವರ್ಷಗಳಲ್ಲಿ ಜಾಗತೀಕರಣದ ನಂತರ ರೈತ ಮತ್ತು ರೈತ ಸಮುದಾಯ, ಕೃಷಿ ಕುಟುಂಬದ ಮೇಲೆ ಬಂದಂಥ ಒತ್ತಡ ಏನಿದೆ, ಅದರಿಂದ ಬಹುಶಃ ಆ ಭಾಳಷ್ಟು ಒತ್ತಡಕ್ಕೊಳಗಾಗಿ ರೈತ ಇವತ್ತು ದುಸ್ಥಿತಿಯಲ್ಲಿದ್ದಾನೆ, ಕೃಷಿ ಕ್ಷೇತ್ರ ಭಾಳ ಕನಿಷ್ಠ ಪರಿಸ್ಥಿತಿಯಲ್ಲಿದೆ ಅಂತ ನನಗೆ ಭಾಸ ಆಗ್ತದೆ. ಅದಕ್ಕೆ ನಿರಾಶೆ ಆಗೋ ಅವಶ್ಯಕತೆಯೂ ಇಲ್ಲ. ಈ ಯಾವ ಹೊಸ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ, ಅದಕ್ಕೆ ಪೂರಕವಾದಂಥ ಪರಿಹಾರಗಳನ್ನು ಕಂಡುಕೊಂಡು ನಮ್ಮ ರೈತ ಸಮುದಾಯ ಯಾವ ಬೆನ್ನೆಲುಬು ಅಂತ ಹೇಳ್ತೀವಿ ಅದನ್ನು ಬಲಪಡಿಸುವಂಥ ಜವಾಬ್ದಾರಿ ನಮ್ಮ ಮುಂದಿದೆ. ಅದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ತಾವು ಹೇಳಿದ ಮಾತು ಅಕ್ಷರಶಃ ನಿಜ. ಇವತ್ತು ಭೂಮಿಗೆ ನಾವು ರಾಸಾಯನಿಕಗಳನ್ನ ಹಾಕ್ತಾ ಇದ್ದೀವಿ. ಮೊದಲು ಒಂದು ಕಾಲ ಇತ್ತು, ಕೊಟ್ಟಿಗೆ ಗೊಬ್ಬರ ಹಾಕಿ ಸಮೃದ್ಧವಾದ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದ, ಸಹಜ ಕೃಷಿಯನ್ನು ಮಾಡ್ತಾ ಇದ್ದ, ಸಾಕಷ್ಟು ಆಳು ಕಾಳುಗಳು ಇದ್ದವು. ಆಮೇಲೆ ಮುಖ್ಯವಾಗಿ ಜಾನುವಾರುಗಳ ಸಾಕಣೆ ಮಾಡ್ತಾ ಇದ್ರು, ಹಸುವಿನ ಸಾಗಣೆ, ಕುರಿ ಕೋಳಿ ಸಾಗಣೆ, ಅಂದ್ರೆ ಸಮಗ್ರ ಕೃಷಿಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ರು. ಯಾಕಂದ್ರೆ ಅವಿಭಕ್ತ ಕುಟುಂಬ ಇತ್ತು, ಒಂದಿಲ್ಲ ಒಂದು ಅವರಿಗೆ ವರಮಾನ ಬೇಕಾಗಿತ್ತು. ಇವತ್ತು ಹಾಲಿಂದ ಅವರು ಒಂದು ವರಮಾನ ಇರಲಿ, ಕುರಿಯ ವರಮಾನ ಇರಲಿ, ಕೋಳಿ ತತ್ತೆಯ ವರಮಾನ ಇರಲಿ, ಹೀಗೆ ಒಂದಿಲ್ಲ ಅಂದ್ರೆ ಇನ್ನೊಂದು ಇರಬೇಕು ಅಂತ ಒಂದು ಕಲ್ಪನೆ ಇತ್ತು, ಮತ್ತೆ ಕುಟುಂಬದಲ್ಲಿ ಒಗ್ಗಟ್ಟಿತ್ತು. ಆಮೇಲೆ ಸಹಜವಾಗಿ ಸಿಗುವಂಥ ಸರ್ಕಾರಿ ಗೊಬ್ಬರಗಳನ್ನು ಹಾಕಬೇಕಾಗಿದೆ, ಅನಿವಾರ್ಯ ಪರಿಸ್ಥಿತಿಯೊಳಗೆ ರೈತ ಸಿಕ್ಕಿದ್ದಾನೆ. ಹೀಗಾಗಿ ನೆಲ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ. ಮುಖ್ಯವಾಗಿ ಇನ್ನೊಂದು ಅಂದರೆ ಜಲ ನಿರ್ವಹಣೆ ಮಾಡೋದು ಕೂಡ ಅವನಿಗೆ ಸಾಕಷ್ಟು ಸವಾಲಿಂದ ಕೂಡಿದೆ. ಇವತ್ತೇನಾಗಿದೆ, ಎಷ್ಟೋ ಜನ ರೈತರಿಗೆ ಮಳೆ ಅವಲಂಬಿತ ಕೃಷಿ, ನಾವು ಬೇಕಾದಾಗ ಮಳೆ ಆಗೋದಿಲ್ಲ, ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು. ಹೀಗಾಗಿ ರೈತನಿಗೆ ಇಷ್ಟೋ ಸರಿ ಹಾಕಿದ ಬಂಡವಾಳನೇ ಬರೋದಿಲ್ಲ ಅನ್ನೋ ಒಂದು ಭ್ರಮ ನಿರಸನಕ್ಕೆ ಒಳಗಾಗಿದ್ದಾರೆ. ರೈತರು ನಿಧಾನವಾಗಿ ವಿಮುಖರಾಗಿ ಹೋಗ್ತಾ ಇದ್ದಾರೆ. ಆದರೆ ಒಂದು ಆಸೆದಾಯಕ ವಿಷಯ ಅಂದರೆ ಈಗ ಸಮಗ್ರ ಕೃಷಿಗೆ ಸಾಕಷ್ಟು ಒತ್ತು ನೀಡಲಾಗ್ತಾ ಇದೆ. ಕರೆಕ್ಟ್. ನಮ್ಮ ಒಂದು ವಿಜ್ಞಾನಿಗಳಾಗಲಿ ಪ್ರೊಫೆಸರ್ ಆಗಲಿ ತಮ್ಮಂಥ ಹಿರಿಯರು ಸಾಕಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಜಲದ ಗುಣಮಟ್ಟವನ್ನು ಹೇಗೆ ನಾವು ಉತ್ತಮಪಡಿಸ್ಕೊಳ್ಬೇಕು, ನೆಲದ ಒಂದು ಜೀವಂತಿಕೆಯನ್ನು ಹೆಂಗೆ ಕಾಪಾಡಿಕೊಳ್ಬೇಕು, ಇದನ್ನೆಲ್ಲ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ರೈತ ಈಗ ವಿಜ್ಞಾನಿಯಾಗುವ ಮಟ್ಟಿಗೆ ಎಷ್ಟೋ ಜನ ಬೆಳೆದು ನಿಂತಿದ್ದಾರೆ. ವಿಶೇಷವಾಗಿ ಸಣ್ಣ ಸಣ್ಣ 10-15 ಎಕರೆ ಇರುವಂಥವ್ರು ಸಾಕಷ್ಟು ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಆಸೆಯದಾಯಕ ಬೆಳವಣಿಗೆ ಖಂಡಿತ ಒಳ್ಳೆಯದು ಅಂತ ಅನಿಸುತ್ತೆ. ತಾವು ಏನು ಹೇಳ್ತಾರೆ ಇದ್ರ ಬಗ್ಗೆ? ನಾವು ಕೆಲವು ದಶಕಗಳ ಹಿಂದೆ ಹೋದರೆ ಜನಸಂಖ್ಯೆ ಕಡಿಮೆ ಇತ್ತು. ನೀರು ಜಗತ್ತಲ್ಲಿ ಸಾವಿರಾರು ವರ್ಷಗಳಿಂದ ಎಷ್ಟಿರಬೇಕು ಅಷ್ಟೇ ಇದೆ. ಆದರೆ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮನುಷ್ಯನ ಅವಶ್ಯಕತೆಗಳು ಕೂಡ ಅಗಾಧ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದ್ರಿಂದ ಅವನ ಸಂಖ್ಯೆ ಇರ್ಬೋದು, ಜನಸಂಖ್ಯೆ, ಅವನಿಗೆ ಬೇಕಾಗುವಂಥ ಅವಶ್ಯಕತೆಗಳು, ಅವನ ಅನ್ನ ಉತ್ಪಾದನೆ, ಬಟ್ಟೆ, ಅವನಿಗೆ ಆಶ್ರಯ, ರೋಟಿ ಕಪ್ಪಡ ಅವ್ರ ಮಕಾನ್, ಜೀವನದ ಪ್ರಮುಖ ಅಂಶಗಳು ಮತ್ತು ಕೃಷಿ ಕ್ಷೇತ್ರ, ಉದ್ದಿಮೆ, ಅನೇಕ ನಾವು ಮಲ್ಟಿ ಸೆಕ್ಟರಲ್ ಡಿಮ್ಯಾಂಡ್ಸ್ ಅಂತ ಹೇಳ್ತೀವಿ. ವಿವಿಧ ಕ್ಷೇತ್ರಗಳಲ್ಲಿ ನೀರಿಗಾಗಿ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಒಂದೆಡೆ ಸ್ಥಿರವಾದ ಸರಬರಾಜು, ಇನ್ನೊಂದು ಕಡೆ ಅಗಾಧ ಪ್ರಮಾಣದಲ್ಲಿ ಬೆಳೆತಕ್ಕಂಥ ನೀರಿನ ಬೇಡಿಕೆ, ಆ ಬೆಳೆಯುವ ಬೇಡಿಕೆ ಜೊತೆಗೆ ಜಲಮಾಲಿನ್ಯ ಆಗಿರೋದ್ರಿಂದ ಒಟ್ಟು ನಮಗೆ ಉತ್ಪಾದಕರ ಚಟುವಟಿಕೆಗಳಿಗೆ ಬೇಕಾದಂಥ ನೀರಿನ ಮೊತ್ತ ಕಡಿಮೆ ಆಗ್ತಾ ಇದೆ, ಸರಬರಾಜು ಕಡಿಮೆ ಆಗ್ತಾ ಇದೆ, ಬೇಡಿಕೆ ಹೆಚ್ಚಾಗಿದೆ. ಇದರಿಂದ ಪೈಪೋಟಿ ಆಗ್ತದೆ, ಪೈಪೋಟಿ ಕಲಹಕ್ಕಾಗ್ತದೆ. ಇವತ್ತು ನಾವು ಅದನ್ನು ನೋಡ್ತಾ ಇದ್ದೀವಿ. ಇದೇ ರೀತಿ ಇನ್ನು ತಾವು ಆಗಲೇ ಹೇಳಿದ್ರಿ, ಸಾವಯವ ಕೃಷಿ ಅದಕ್ಕೆ ಪೆಟ್ಟು ಬೀಳ್ತಾ ಇದೆ. ಸರಿಯಾಗಿ ನೀರಿನ ಮತ್ತು ಮಣ್ಣಿನ ಒಂದು ಸಂಯೋಜನೆ ಇರದೇ ಇದ್ದರೆ, ಅದರ ಜೊತೆಗೆ ನಮ್ಮ ಪಾರಂಪರಿಕ ಕೃಷಿ ವಿಧಾನಗಳು ಅವು ಇರದೇ ಇದ್ದರೆ ಒಟ್ಟಾರೆ ಭೂಮಿಯ ಫಲವತ್ತತೆ ಅಥವಾ ಭೂಮಿಯ ಉತ್ಪಾದಕತೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತದೆ. ಇದು ಉತ್ಪಾದನಾ ವ್ಯವಸ್ಥೆಯಲ್ಲೇ ನಮ್ಮ ರೈತನಿಗೆ ಫಸ್ಟ್ ಸ್ಟೇಜಲ್ಲೇ ಹೊಡೆದು ಬೀಳ್ತದೆ. ಇನ್ನು ಮಾರುಕಟ್ಟೆಯನ್ನು ಅದರಲ್ಲಿ ನಾವು ಫ್ಯಾಕ್ಟ್ರಿನ ಮಾಡಿದ್ರೆ ಇನ್ನು ತುಂಬ ತೊಂದರೆ ಆಗ್ತದೆ. ಅದಕ್ಕಾಗಿ ಈ ಜಲ ಮತ್ತು ನೆಲ ನಿರ್ವಹಣೆ ಜೊತೆಗೆ ಬೀಜ ಕೂಡ ಪಾರಂಪರಿಕವಾಗಿ ರೈತ ಸ್ವಾವಲಂಬಿಯಾಗಿದ್ದ. ಇವತ್ತು ಎಷ್ಟು ಪರಾವಲಂಬಿಯಾಗಿದ್ದಾನಂದ್ರೆ ಯಾವ ದೇಶದ ಯಾವತ್ತು ಬೆಳೆದಂತಹ ಬೀಜ ನಮ್ಮ ರೈತನ ಹೊಲಕ್ಕೆ ಬರ್ತಾನ ಅಂತ ಗೊತ್ತಿಲ್ಲ. ಅದು ಯಾವತ್ತು ಮೊಳಕೆ ಹಿಡಿತದೋ, ಮೊಳಕೆ ಹಿಡಿಯೋ ಪರ್ಸೆಂಟೇಜ್ ಎಷ್ಟಿದೆ ಎಲ್ಲನೂ ಕೂಡ ಬಹಳಷ್ಟು ಸಂಶಯಾತ್ಮಕ ಆಗಿರೋದ್ರಿಂದ ಎಲ್ಲ ವಿಷಯಗಳಲ್ಲಿ ರೈತ ಧೃತಿಗೆಡ್ತಾ ಇದ್ದಾನೆ. ಆ ರೈತನನ್ನು ಹೊರಗೆ ತಂದು ಹೊಸ ವ್ಯವಸ್ಥೆಯನ್ನು ಅವನಿಗೆ ಸಕಾರಾತ್ಮಕವಾದಂಥ ಅವನ ಪರವಾಗಿರುವಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ಈಗ ನಮ್ಮ ರೈತ ಬಾಂಧವನಿಗೆ ಸಾಕಷ್ಟು ಸವಾಲುಗಳಿದೆ, ಅಷ್ಟೇ ಅವನಲ್ಲಿ ಬದಲಾವಣೆಗಳಾಗಿದೆ. ಈಗ ಮೊದಲು ನಮ್ಮ ಕೃಷಿಕ ತುಂಬ ಒಂದು ಸೃಜನಶೀಲವಾಗಿ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಬೇಗ ಮಲ್ಕೋತಿದ್ರು. ಅಂದರೆ ಬೆಳಗ್ಗೆ ಹೋಗಿ ತಮ್ಮ ಜಾನುವಾರುಗಳು ಸಾಕೋದಿರಲಿ, ಆಮೇಲೆ ಕೃಷಿಯಲ್ಲಿ ಕೆಲಸ ಮಾಡೋದಿರಲಿ, ಗ್ಲೋಬಲೈಸೇಷನಿಂದ ಆಮೇಲೆ ಕೆಲವೊಂದಿಷ್ಟು ಮಾಧ್ಯಮಗಳೇನಿದೆ ಅಲ್ಲ, ಮನರಂಜನಾ ಮಾಧ್ಯಮಗಳು ಜಾಸ್ತಿ ಇರೋದರಿಂದ ಮನರಂಜನೆಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ಕೃಷಿ ಕಡೆ ಮುಖ ಮಾಡ್ತಾ ಇಲ್ಲ. ಈಗ ದೊಡ್ಡ ದೊಡ್ಡ ಕೃಷಿ ಅಂದರೆ ಸಣ್ಣ ಸಣ್ಣ ರೈತರು ಸಾಕಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ. ದೊಡ್ಡ ರೈತರು ಮಾತ್ರ ಬೆಳೀತಾ ಇದ್ದಾರೆ. ದೊಡ್ಡ ರೈತರ ಹೊಲದಲ್ಲೇ ಸಣ್ಣ ರೈತರು ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಆಗಿದೆ. ಅದು ಗ್ಲೋಬಲೈಸೇಷನ್ ಪರಿಣಾಮ. ನಾವು ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕಾಗಲ್ಲ. ಸರಿ, ಆದರೂ ಕೂಡ ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ತಾವು ಸಾಕಷ್ಟು ಅನ್ವೇಷಣೆ ಮಾಡಿದಂಥವ್ರು. ಕರ್ನಾಟಕದ ರಾಜ್ಯದಲ್ಲಿ ಇರುವಂಥ ವಾಲ್ಮಿ, ಅದು ಧಾರವಾಡದಲ್ಲಿದೆ, ನೆಲ ಮತ್ತು ಜಲ ನಿರ್ವಹಣಾ ಸಂಸ್ಥೆ, ಅಲ್ಲಿ ತಾವು ನಿರ್ದೇಶಕರಾಗಿದ್ದೀರಿ. ತುಂಬ ವಿಸ್ತೃತವಾಗಿ ಸಾಕಷ್ಟು ಹತ್ತಿರದಿಂದ ಹೋಗಿ ನೀವು ರೈತರ ಜೊತೆ ಕೆಲಸ ಮಾಡ್ತೀರಿ. ತುಂಬ ಪ್ರೀತಿಯಿಂದ ನೀವು ಜಲ ಮತ್ತು ನೆಲ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿ. ನಮ್ಮ ಜೀವನದ ಸೌಭಾಗ್ಯ ಮತ್ತು ನಮ್ಮ ಕರ್ತವ್ಯ ಕೂಡ ಸರ್. ನಾನು ಅನೇಕ ಸಲ ವಿಚಾರ ಮಾಡ್ತೀನಿ, ಈ ಅಧಿಕಾರ ಇದೆಲ್ಲ ಶಾಶ್ವತ ಅಲ್ಲ, ಬಟ್ ರೈತರ ಸೇವೆ ಮಾಡುವಂಥ ಒಂದು ಸೌಭಾಗ್ಯ ಜೀವನದಲ್ಲಿ ಸಿಕ್ಕಿದೆ, ಅದು ದೊಡ್ಡ ನಮಗೊಂದು ಫಲ. ಅದು ವಾಲ್ಮಿ ಅಂದರೆ ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್, ಅದು ಇಂಗ್ಲೀಷ್ ಹೆಸರು. ಭಾರತದಲ್ಲಿ 14 ವಾಲ್ಮಿಗಳಿದ್ದಾವೆ ಸರ್, ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ಅವು ಸುಮಾರು 30 ಹಿಂದೆ ಸ್ಥಾಪನೆಯಾಗಿ ಭಾರತದ ಅನೇಕ ರಾಜ್ಯಗಳಲ್ಲಿ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲದೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಆಗಿತ್ತು. ಅದು ಧಾರವಾಡದಲ್ಲಿ ಸ್ಥಾಪನೆಯಾಗಿದ್ದು ನಮ್ಮ ಉತ್ತರ ಕರ್ನಾಟಕ ಸೌಭಾಗ್ಯ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಅಂದರೆ ಜಲ ಮತ್ತು ನೆಲ ನಿರ್ವಹಣೆಯಲ್ಲಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪ್ರೋತ್ಸಾಹ ಮಾಡೋದು, ಪ್ರಚೋದನೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ಹಮ್ಮಿಕೊಳ್ಳೋದು, ಈ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ನಾವು ತರಬೇತಿಗಳನ್ನು ಮಾಡ್ತೀವಿ, ಸಂಶೋಧನೆ ಕೈಕೊಡ್ಬೇಕು ಜಲ ಮತ್ತು ನೆಲ ನಿರ್ವಹಣೆ ಅಥವಾ ಬೆಳೆ ಉತ್ಪಾದನೆ ಕೂಡ, ಆಮೇಲೆ ಪ್ರಾತ್ಯಕ್ಷತೆಗಳನ್ನು ಮಾಡ್ತೀವಿ. ನಾವು ನೋಡಿ ಕಲಿ ಮಾಡಿ ತಿಳಿತಿ ಅನ್ನೋ ನಾವು ಕೃಷಿ ವಿಜ್ಞಾನ ಒಂದು ಶಾಸ್ತ್ರ ಇದೆ, ಆ ಪ್ರಕಾರ ಯಾವುದನ್ನೇ ಮಾಡಿದ್ರೆ ರೈತರು ಅದನ್ನು ನೋಡಿ ತಿಳ್ಕೋಬೇಕು, ಅದನ್ನು ಮಾಡಿ ಕಲಿಬೇಕು, ಡೆಮಾನ್ಸ್ಟ್ರೇಷನ್ಸ್ ಮಾಡ್ತೀವಿ. ಅದೇ ರೀತಿ ಸಾಕಷ್ಟು ಪ್ರಕಟಣೆಗಳನ್ನು ನಮ್ಮ ರೈತರ ತಿಳುವಳಿ ಮಟ್ಟಕ್ಕೆ ಇಳಿದು ಅವರು 4 ಕ್ಲಾಸ್ವರೆಗೆ ಕಲ್ತಿದ್ರು ಕೂಡ ಸರಳ ಭಾಷೆಯಲ್ಲಿ ಸಚಿತ್ರವಾಗಿ ಅರ್ಥ ಆಗುವಂಥ ಪ್ರಕಟಣೆಗಳು ಕೂಡ ಮಾಡ್ತೀವಿ. ಇದು ಒಂಥರ ಸಣ್ಣ ವಿಶ್ವವಿದ್ಯಾಲಯದಾಗಿ ಸರ್, ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಇದು ಎಲ್ಲ ಸಂಸ್ಥೆಗಳು ಇಂಥ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಎಲ್ಲೆಲ್ಲಿ ನೀರು ಮತ್ತು ನೆಲ ಪ್ರಶ್ನೆ ಬರ್ತವೆ ಅಲ್ಲಿ ನಾವು ಕಾರ್ಯಪ್ರವೃತ್ತಾಗಿ ಕೆಲಸ ಮಾಡ್ತೀವಿ. ಇದು ಸಂಸ್ಥೆ ನಮ್ಮ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಅಡಿಯಲ್ಲಿ ಬರ್ತದೆ. ಭಾಳ ಒಂದು ಅದ್ಭುತವಾದ ಉತ್ಕೃಷ್ಟ ಮಟ್ಟದ ಮಹತ್ವ ಗೊತ್ತಿದ್ದವರು ಭಾಳ ಹೆಮ್ಮೆಯಿಂದ ಮಾತಾಡ್ತಾರೆ, ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ವಾಲ್ಮಿ ಅಂದರೆ ಭಾಳ ಹೆಮ್ಮೆಯಿಂದ. ನಾನು ನೋಡ್ತಾ ಇದ್ದೀನಿ ನಮ್ಮ ಅನೇಕ ಹಿಂದಿನ ಸಚಿವರು, ಶಾಸಕರು, ಹಿಂದಿನ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಬಹಳ ಹೆಮ್ಮೆಯಿಂದ ವಾಲ್ಮಿ ಬಗ್ಗೆ ಮಾತಾಡೋದನ್ನು ನಾನು ಕೇಳ್ಕೊಂಡಿದ್ದೀನಿ. ಬಹಳ ಖುಷಿ ಅನಿಸ್ತದೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ಇವತ್ತು ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಸಂಶೋಧನಾತ್ಮಕ ಮನಸ್ಸಿರಬೇಕು. ಈಗ ಅಬ್ದುಲ್ ಖಾದರ್ ನಡುಕಟ್ಟಿನವರಿದ್ದಾರೆ, ಅವರು ಕೂರಿಗೆಯನ್ನು ಅನ್ವೇಷಣೆ ಮಾಡಿದರು, ಆಮೇಲೆ ಸಾಕಷ್ಟು ಹೊಸ ಹೊಸ ಅನ್ವೇಷಣೆ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅಂದರೆ ಅಂಥ ರೈತರು ಇದ್ದಾರೆ, ಒಂದು ಜಮೀನಿನಲ್ಲಿ ಸಂಶೋಧನೆಗಳನ್ನು ಮಾಡಿ ಏನು ಮಾಡಿದರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ, ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಅಂದರೆ ಉದಾಹರಣೆ ನಡುಕಟ್ಟಿನವ್ರ ಉದಾಹರಣೆ ಯಾಕೆ ತೊಗೊಂಡ್ವಿ ಅಂದರೆ ಸಂಶೋಧನೆ ನಮ್ಮ ರೈತರಿಗೆ ಕೂಡ ಗೊತ್ತು. ಅಂದರೆ ಸಂಶೋಧನಾತ್ಮಕ ಬುದ್ಧಿ ಇದ್ದರೆ ನಾವು ಏನೇನಾದರೂ ಸಂಶೋಧನೆ ಮಾಡ್ಬೋದು. ಈಗ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಧಾರವಾಡದ ಸುತ್ತಮುತ್ತ ನಮ್ಮ ಆಕಾಶವಾಣಿ ಧಾರವಾಡದ ಒಂದು ವ್ಯಾಪ್ತಿಯೊಳಗೆ ಬರುವಂಥ ಸುಮಾರು 15-16 ಜಿಲ್ಲೆಗಳಿದೆ, ಅವುಗಳಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ ಇವತ್ತು ನೀರಿನ ಅಭಾವ ಇದೆ. ಅಂದರೆ ಮಳೆ ಸಮ ಪ್ರಮಾಣದಲ್ಲಿ ಮಳೆ ಆಗೋದಿಲ್ಲ, ಕೆಲವೊಂದು ಸಾರಿ ಮಳೆ ಬೇಡಂದಾಗ ಅತಿವೃಷ್ಟಿ ಆಗುತ್ತೆ, ಆವಾಗ ಇದ್ದ ಪೀಕ್ ಸಹಿತ ಹಾಳಾಗಿ ಹೋಗ್ಬಿಡುತ್ತೆ. ಅಂದರೆ ಕರೆಕ್ಟ್ ಇವತ್ತು ನೀರಿನ ನಿರ್ವಹಣೆ ಮಾಡಲಿಕ್ಕೆ ಹೇಗೆ ಒಂದು ವೈಜ್ಞಾನಿಕವಾಗಿ ನಮ್ಮ ರೈತ ವಿಚಾರ ಮಾಡಬೇಕು, ವಾಲ್ಮೆಯಂತಹ ಒಂದು ಸಂಸ್ಥೆಗಳ ಸಹಕಾರವನ್ನು ಹೇಗೆ ತೆಗೆದುಕೊಳ್ಬೇಕು? ಈ ವಿಷಯವನ್ನು ಸರ್ ನಮ್ಮ ಜಲಸಂಪನ್ಮೂಲ ಇಲಾಖೆ ಮತ್ತು ವಿಶೇಷವಾಗಿ ವಾಲ್ಮಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ನೀರಿನ ಸರಬರಾಜು ಸ್ಥಿರವಾಗಿದೆ ಇಲ್ಲ ಕಡಿಮೆ ಆಗ್ತಾ ಇದೆ, ಬೇಡಿಕೆ ಹೆಚ್ಚಾಗ್ತದೆ, ಇದರಿಂದ ಕಲಹಗಳು ಜಾಸ್ತಿ ಆಗ್ತದೆ. ಅಲ್ಲಿ ಹೇಳ್ತಾರೆ ವಾಟರ್ ಸ್ಕೇರ್ಸಿಟಿ, ಅಂದರೆ ದುಡ್ಡು ಕೊಡ್ತೀನಂದರೂ ನೀರು ಸಿಗೋದಿಲ್ಲ ಅಂಥ ಒಂದು ಪರಿಸ್ಥಿತಿ ಸುಮಾರು 2030 ಇಸ್ವಿಗೆ ಬರೋ ಸಾಧ್ಯತೆ ಇದೆ. ಇದನ್ನು ಬಹುಶಃ ತಮ್ಮ ಈ ಕಾರ್ಯಕ್ರಮ ಮುಖಾಂತರ ನಾನು ಎಲ್ಲ ಜನಸಾಮಾನ್ಯ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಮುಂಬರುವ ಗಂಡಾಂತರ ಬಗ್ಗೆ ತಾವು ಎಚ್ಚೆತ್ತುಕೊಳ್ಬೇಕು. ಇವತ್ತು ನಮಗೆ ನೀರಿದೆ, ನಾವೆಲ್ಲರೂ ಸದೈವಗಳು, ಕಳೆದ 3 ವರ್ಷಗಳಲ್ಲಿ ಚೆನ್ನಾಗಿ ಮಳೆ ಆಗ್ತದೆ, ಈ ವರ್ಷ ಕೂಡ ಒಳ್ಳೆ ಪ್ರೆಡಿಕ್ಷನ್ ಇದೆ. ಆದರೆ ಒಂದು ರೀತಿ ಒಂದು ವೇಳೆ ಗಂಭೀರವಾದ ನೀರಿನ ಸಂಕಷ್ಟ ಎದುರಾದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೆ? ಮುಂಬರುವ ದಿನಗಳು ಎಲ್ಲ ಸಾಧ್ಯತೆಗಳಿವೆ. ಅದಕ್ಕಾಗಿ ನಾವು ಜನಜಾಗೃತಿ, ಜನ ತಿಳುವಳಿಕೆ, ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ವಾಲ್ಮಿ ಸಂಸ್ಥೆಯಿಂದ ಮಾಡ್ತಿದ್ದೇವೆ ಸರ್. ಇದರಲ್ಲಿ ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ಪಾರಂಪರಿಕವಾಗಿ ನಾವು ವಿಧಾನಗಳಿದ್ದು ಅವುಗಳು ಕೂಡ ನಾಶ ಆಗಿ ಹೋಗಿವೆ. ಇವತ್ತು ನೀರಿನ ಬಳಕೆಯ ಬಗ್ಗೆ ಶಿಸ್ತು ಉಳಿದಿಲ್ಲ ಮತ್ತು ಆ ಸಮಸ್ಯೆ ನಮಗೆ ಎದುರಾಗ್ತದೆ ಗೊತ್ತಿದ್ರೂ ಕೂಡ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಾಕೋಬೇಕಾಗಿದೆ. ಮತ್ತು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಕ್ರಿಯಾ ಯೋಜನೆಯನ್ನು ಮಾಡಿ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನನ್ನ ವಿನಂತಿ ಏನಪ್ಪ ಅಂದರೆ, ನಾವು ಇವತ್ತು ಈ ಬದಲಾಗ್ತಾ ಇರತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಕೆಲವೊಂದು ವಿಷಯಗಳಿಗೆ ಮಹತ್ವ ಕೊಡ್ತಾ ಇದ್ದೀವಿ, ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ, ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಆದರೆ ಮನುಷ್ಯನ ಜೀವನಕ್ಕೆ, ಜೀವನಾವಶ್ಯಕತೆಗೆ ಪ್ರಮುಖವಾದಂಥ ಪ್ರಥಮಾದ್ಯದಂಥ ಜಲ ಮತ್ತು ನೆಲ ನಿರ್ವಹಣೆಗೆ, ಅದರ ಸದ್ಬಳಕೆಗೆ ನಾವು ಮಹತ್ವ ಕೊಡದೇ ಇದ್ದರೆ ಮುಂದಿನ ದಿನಗಳು ಭಾಳ ಗಂಭೀರ ಆಗ್ತವೆ. ನಾವು ಇದನ್ನು ಎಚ್ಚರಿಕೆ ಗಂಟೆ ಅಂತ ತೆಗೆದುಕೋಬೇಕು ಸರ್. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ಈಗ ಅಂತರ್ಜಲ ವಿಷಯಕ್ಕೆ ಬರೋಣ. ಅಂದರೆ ಒಳ್ಳೆಯ ಒಂದು ಉದಾಹರಣೆ ಅಂದರೆ ಅಣ್ಣಾ ಹಜಾರಿ ಅವರು. ಅವರು ತಮ್ಮ ಬಂಜರು ಭೂಮಿಯನ್ನು, ಅವರು ಊರು ಹೆಸರು ರಾಳೇಗಾಂವ್, ನಾನು ಸುದೈವ ಅಲ್ಲಿ ಹೋಗಿ ಅಣ್ಣಾ ಹಜಾರಿ ಅವ್ರ ಜೊತೆಗೆ ಇದ್ದು ಅದನ್ನು ನೋಡ್ಕೊಂಡು ಬಂದಿದ್ದು. ರಾಳೇಗಾಂವ್ ಸಿದ್ಧಿಯಲ್ಲಿ ಅವರು ಒಂದು ಕಾಮಧೇನುವನ್ನು ಸೃಷ್ಟಿ ಮಾಡಿದರು. ಎಸ್, ಅಂದರೆ ಬಂಜರು ಭೂಮಿ ಅದು. ಅದೇ ರೀತಿ ರಾಜಸ್ಥಾನದಲ್ಲಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರು ಕೂಡ, ಡಾಕ್ಟರ್ ರಾಜೇಂದ್ರ ಸಿಂಗ್ ಇಂಥ ಸಾಧನೆ. ಈ ಥರ ಉದಾಹರಣೆಗಳು ಅಂದರೆ ಒಂದು ಅನ್ವೇಷಕ ಬುದ್ಧಿ, ಆಮೇಲೆ ಒಂದು ಪರಿಸರ ಪ್ರೇಮ ಒಂದು ಇದ್ದರೆ ನಾವು ಏನೇನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವೆರಡು ಉದಾಹರಣೆಗಳು. ಅಣ್ಣಾ ಹಜಾರಿ ಅವರಾಗಲಿ, ರಾಜೇಂದ್ರ ಸಿಂಗ್ ಅವರಾಗಲಿ, ಅಂದರೆ ಈ ಥರ ನಮ್ಮ ಸುತ್ತಮುತ್ತಲು ಕೂಡ ಸಾಕಷ್ಟು ಜನ ಇದ್ದಾರೆ. ಇವತ್ತು ಅವರಿಗೆ ಮಾಹಿತಿ ಇಲ್ಲ, ಅಂತರ್ಜಲ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ತಾವು ಏನು ಸಲಹೆ ನೀಡ್ತೀರಿ? ಜಲ ಸಂರಕ್ಷಣಾ ಒಂದು ಪದ್ಧತಿ, ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕ್ರಿ. ನೀರು ಹೆಚ್ಚಿದ್ದಾಗ, ಬೇಡಿಕೆ ಕಡಿಮೆ ಇದ್ದಾಗ ಈ ಸಮಸ್ಯೆ ನಮ್ಗೆ ತಲೆದವರಿರಲಿಲ್ಲ. ಇವತ್ತು ಆ ಸಮಸ್ಯೆ ನಮ್ಮ ಎದುರಿಗೆ ದೈತ್ಯಾಕಾರದಲ್ಲಿ ಎದ್ದು ನಿಂತಿದೆ. ಇಂಥ ಸಂದರ್ಭದಲ್ಲಿ ಪ್ರತಿ ಹನಿ ನೀರನ್ನು ನಾವು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದೆ. ತಾವು ಆಗಲೇ ಹೇಳಿದ್ರಿ, ಜಗತ್ತಿನ ಬೆಸ್ಟ್ ಎಕ್ಸಾಂಪಲ್ಸ್, ಉದಾಹರಣೆಗಳು ಡಾಕ್ಟರ್ ರಾಜೇಂದ್ರ ಸಿಂಗ್ ಆ್ಯಂಡ್ ಡಾಕ್ಟರ್ ಅಣ್ಣಾ ಹಜಾರಿ ಅವ್ರ ಬಗ್ಗೆ. ಅವರು ನಮಗೆಲ್ಲ ಆದರ್ಶ ಪುರುಷರು. ನನ್ನ ಸೌಭಾಗ್ಯ ಅವರು ಇಬ್ಬರ ಜೊತೆಗೆ ನನ್ನ ಒಡನಾಟ ಹೊಂದಿದ್ದೆ. ಅಣ್ಣಾ ಹಜಾರಿ ಅವ್ರ ಹತ್ರ ಹೋಗಿ ಬಂದಿನಿ, ಅವರ ಆಶೀರ್ವಾದ ಪಡೆದಿದ್ದೇನೆ. ಅದೇ ರೀತಿ ರಾಜೇಂದ್ರ ಸಿಂಗ್ ಅವ್ರ ಜೊತೆಗೆ ಕಳೆದ 25 ವರ್ಷದಿಂದ ನಿರಂತರವಾಗಿ ಒಡನಾಟಿದೆ. ಅವರು ಮಾಡಿದ್ದು ಜಗತ್ತಿಗೆ ಮಾದರಿಯಾಗಿದೆ. ಅದು ಅಂಥ ಮಹಾಪುರುಷರು ಮಾಡಿದಂಥ ಕೆಲಸ ನಮಗೆ ಮಾದರಿಯಾಗಬೇಕು. ಆಮೇಲೆ ಜಲ ಸಂರಕ್ಷಣೆ ಪಾರಂಪರಿಕ ವಿಧಾನಗಳನ್ನು ನಾವು ಅದನ್ನು ಇನ್ನೂ ಮುಂದುವರಿಸಬೇಕು. ಇವತ್ತು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಕೃಷಿಯಲ್ಲಿ ಬಳಕೆಯಾಗೋದು ಅಂತರ್ಜಲದಿಂದ, ಕುಡಿಯೋ ನೀರು ಕೂಡ ಅಂತರ್ಜಲದಿಂದ. ಇಷ್ಟೆಲ್ಲ ನಾವು ಅದರ ಮೇಲೆ ಅವಲಂಬಿತ ಆಗಿದ್ರೂ ಕೂಡ ಅದನ್ನು ನೀರನ್ನು ಸೆಳೆಯುವ ಪ್ರಯತ್ನ ಮಾಡ್ತೀವಿ ಹೊರತಾಗಿ ಅದನ್ನು ರಿಸ್ಟೋರೇಷನ್ ಬೆಳೆಸೋದು ಅಥವಾ ಮರುಪೂರ್ಣ ಮಾಡುವಂತ ಕೆಲಸ ಮಾಡ್ತಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಕರ್ನಾಟಕ ರಾಜ್ಯದ 14 ಜಿಲ್ಲೆಗಳಲ್ಲಿ 41 ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೀತದೆ. ನಮ್ದು ಒಂದು ಸಂತೋಷ ವಿಷಯ ಅಂದ್ರೆ ಈ ಕಾರ್ಯಕರ್ತರು ತಜ್ಞರು ಮತ್ತು ಏನು ಆ ಅಟಲ್ ಭೂಜಲ್ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ತರಬೇತಿ ಕೊಡುವಂತ ವ್ಯವಸ್ಥೆಯನ್ನು ನಾವು ಧಾರವಾಡ ವಾಲ್ಮೀಲಿ ಮಾಡಿದ್ದೆವು. ಹಿಡಿದಿಟ್ಟು ನೀರನ್ನ ರಕ್ಷಣೆ ಮಾಡಬೇಕು. ಮೇಲ್ಮೈಯಲ್ಲಿ ಇದ್ದಂತ ರಾಜೇಂದ್ರ ಸಿಂಗ್ ಅವರು, ನನ್ನ ಜಲ ಗುರು ಅಂತ ಹೇಳ್ತೀನಿ, ಅವ್ರು ಹೇಳೋದು ಒಂದೇ ಮಾತು, ಆಕಾಶದಿಂದ ಬಿದ್ದಂತ ನೀರನ್ನ ನಾವು ಮೇಲ್ಮೈಯಲ್ಲಿ ಬಿಟ್ಟಾಗ ಸೂರ್ಯದೇವ ಅದನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ. ದಿ ಸನ್ ವಿಲ್ ದೇವ್ ಸೂರ್ಯದೇವ್ ಪಾನಿಕು ಚೋರಿ ಕರ್ತಾ ಅಂತ ಹೇಳ್ತಾರೆ ಅವರು. ಅದನ್ನ ಮಾಡಬೇಕಾದ್ರೆ ನಾವು ಆ ನೀರನ್ನ ಭೂತಾಯಿಯ ಗರ್ಭಕ್ಕೆ ಹೋಗುವ ರೀತಿಯಲ್ಲಿ ಮಾಡಬೇಕು. ನಾವು ಬಿದ್ದ ಹನಿ ನೀರನ್ನು ಕೂಡ ನಮ್ಮಲ್ಲೇ ಸಂರಕ್ಷಣೆ ಮಾಡ್ಕೊಂಡಿದ್ದಾದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ, ಗುಣಮಟ್ಟ ಸುಧಾರಣೆ ಆಗ್ತದೆ, ನಮ್ಮ ನೀರಿನ ಕೊರತೆ ತೊಂದರೆ ತಪ್ಪುತ್ತದೆ. ಅದಕ್ಕಾಗಿ ನಾವು ಬಹಳ ಈಗ ನಮ್ಮ ಅನೇಕ ಆರ್ಥಿಕ ಚಟುವಟಿಕೆಗಳಲ್ಲಿ, ಕೃಷಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಎಷ್ಟೇ ಆಸಕ್ತಿ ತೋರಿಸಿದ್ರು ಕೂಡ ನಮ್ಮ ರೈತ ಸಮುದಾಯದಲ್ಲಿ ಮತ್ತು ಜನಸಾಮಾನ್ಯರ ವಿನಂತಿ ಏನಂದ್ರೆ, ಈ ಅಂತರ್ಜಲ ಸಂರಕ್ಷಣೆ ಮತ್ತು ಮರುಪೂರಣಕ್ಕೆ ನಾವು ಅತ್ಯಂತ ಹೆಚ್ಚಿನ ಮಟ್ಟದ ಆದ್ಯತೆಯನ್ನು ಕೊಟ್ಟು ನಾವು ಅದನ್ನು ಅನುಷ್ಠಾನ ಮಾಡಬೇಕಂತ ನಾನು ವಿನಂತಿ ಮಾಡ್ಕೋತೇನೆ ಸರ್. ನಾ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಅನುಷ್ಠಾನದಂತಹ ಕೃಷಿ ಹೊಂಡದ ಅಧ್ಯಯನ ಮಾಡುವಂತಹ ಸೌಭಾಗ್ಯ ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಆದಾಗ ಸಿಕ್ಕಿತ್ತು. ಅಲ್ಲಿ ನಾವು ಅಧ್ಯಯನದ ವರದಿ ವಿಶ್ಲೇಷಣೆ ಮಾಡಿದ್ದಾದ್ರೆ ಆ ಯೋಜನೆಯಿಂದ ಬಹಳಷ್ಟು ಲಾಭ ರೈತರಿಗೆ ಆಯ್ತು. ಎಲ್ಲಿ ಒಂದು ಬೆಳೆ ತೋತಿದ್ರು ಅಲ್ಲಿ ಎರಡು ಬೆಳೆಗಳನ್ನು ತೊಳುವಂತಾಯ್ತು. ಆಮೇಲೆ ದನಕರುಗಳಿಗೆ ಕುಡಿಯೋ ನೀರಾಯ್ತು. ಸಣ್ಣ ಪುಟ್ಟ ರೈತರು, ಸಣ್ಣ ರೈತರು ಈ ಕಾಯಿಪಲ್ಲೆ ಹೂಗಳನ್ನು ಮಾರಾಟ ಮಾಡಿ ಬೆಳೆದು ಮಾರಾಟ ಮಾಡುವಂತ ವ್ಯವಸ್ಥೆ ಆಗಿ ಒಟ್ಟಾರೆ ಅದೊಂದು ಲಾಭದಾಯಕ ಯೋಜನೆ ಆಯ್ತು ಅಂತ ನನಗನ್ನಿಸ್ತದೆ. ಯಾವ ರೀತಿ ನನ್ನ ಮೊಬೈಲ್ ಕ್ಯಾಟ್ರಿ ಎಷ್ಟು ಆದ್ಯತೆ ಮೇಲೆ ಅದನ್ನು ರಿಪೇರಿ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ, ಈ ಕೃಷಿ ಭಾಗ್ಯದ ಕೃಷಿ ಹೊಂಡನೂ ಕೂಡ ಅಷ್ಟೇ ನಾವು ಪ್ರೀತಿ ಆಧಾರಪೂರ್ವಕವಾಗಿ ನಿರ್ವಹಣೆ ಮಾಡಲು ಜೀವನ ಶೈಲಿಯನ್ನು ಬೆಳೆಸ್ಕೋಬೇಕಾಗಿದೆ. ಬಹಳ ಸಂತೋಷ ಡಾಕ್ಟರ್ ರಾಜೇಂದ್ರ ಪೋತ್ತಾರ್ ಅವರೇ, ತುಂಬಾ ವಿಸ್ತೃತವಾಗಿ ಚರ್ಚೆ ಮಾಡಿದ್ರಿ. ಅಂದ್ರೆ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಬಗ್ಗೆ ಸಾಕಷ್ಟು ಆತಂಕಗಳನ್ನ ಹೊರಗೆ ಹಾಕಿದ್ರಿ. ಅಂದ್ರೆ ಇವತ್ತು ನಮ್ಮಲ್ಲಿ ಏನಾಗಿದೆ, ಮೊದಲು ನಮ್ಮ ನಗರೀಕರಣ ಜಾಸ್ತಿ ಆಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳು ಕಡಿಮೆ ಆಗ್ತಾ ಇವೆ, ಆಮೇಲೆ ಅರಣ್ಯೀಕರಣ ಕಡಿಮೆ ಆಗ್ತಾ ಇದೆ, ಸಾಮಾಜಿಕ ಅರಣ್ಯ ಕೂಡ ಬೆಳೀತಾ ಇಲ್ಲ. ಈಗ ನಗರ ಪ್ರದೇಶದಲ್ಲಿ ಮನೆಗೊಂದು ಗಿಡ ಬೆಳೆಯೋಣ ಅಂತಲೂ ವಿಚಾರ ಮಾಡ್ತಾ ಇದ್ದಾರೆ, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಹೊಲದಲ್ಲಿ ಗಿಡಗಳಿದ್ರೆ ಕಡ್ದು ಹಾಕ್ತಾ ಇದ್ದಾರೆ. ಅಂದ್ರೆ ಈ ತರ ನಮಗೆ ಈ ಅಜ್ಞಾನದಿಂದ ಹೊರಗೆ ಬರಬೇಕು. ಆಮೇಲೆ ಇನ್ನೊಂದು ಕೃಷಿ ಹೊಂಡದ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈ ಸರ್ಕಾರಿ ಯೋಜನೆ ಕೃಷಿ ಭಾಗ್ಯ ಆದ್ರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಅವರು ಮಾಡಿದ ಕೃಷಿ ಹೊಂಡವನ್ನ ಉಳಿದ ತಮ್ಮಷ್ಟು ಬಂಡವಾಳ ಹಾಕೊಂಡು ಇನ್ನು ದೊಡ್ಡದು ಮಾಡ್ಕೊಳ್ಬಹುದಾಗಿತ್ತಲ್ಲ ಸರ್. ಈ ವಿಷಯದಲ್ಲಿ ನನಗೊಂದು ಬಹಳ ಮಹತ್ವದ ವಿಷಯ ನಾವು ಜ್ಞಾಪಕ ಮಾಡಿಕೊಟ್ರಿ, ಅದು ಅಟಲ್ ಭೂಜಲ್ ಯೋಜನೆ ಇರಬಹುದು ಅಥವಾ ಕೃಷಿ ಭಾಗ್ಯ ಇರಬಹುದು ಅಥವಾ ನಮ್ಮ ಕೆರೆ ಮತ್ತು ಅಣೆಕಟ್ಟಿನಿಂದ ಬರುವಂತ ನೀರಿನ ನಿರ್ವಹಣೆ, ಇವೆಲ್ಲ ಒಂದೇ. ಇವುಗಳಲ್ಲಿ ಯಾಕೆ ಈ ರೀತಿ ಸರ್ಕಾರಿ ಯೋಜನೆಗಳಿದ್ರೂ ಕೂಡ ಅವುಗಳು ನಿರೀಕ್ಷಿತ ಮಟ್ಟದ ಫಲ ಸಿಗ್ತಾ ಇಲ್ಲ ಅಂದ್ರೆ, ಒಂದು ಬಹಳ ಮಹತ್ವದ ಜಾಗತಿಕ ಮಟ್ಟದ ವಿಶ್ಲೇಷಣೆ, ಸ್ಥಳೀಯ ವಿಶ್ಲೇಷಣೆ ಮಾಡಿದ ಪ್ರಕಾರ ನನ್ನ ಅನುಭವಕ್ಕೆ ಬಂದಿದ್ದಂದ್ರೆ, ಈ ಎಲ್ಲ ವಿಷಯಗಳಲ್ಲಿ, ಕ್ಷೇತ್ರಗಳಲ್ಲಿ, ಚಟುವಟಿಕೆಗಳಲ್ಲಿ, ಪ್ರಕ್ರಿಯೆಗಳಲ್ಲಿ ಜನ ಸಮುದಾಯದ ಪಾತ್ರ ಕಡಿಮೆ ಆಗ್ತಾ ಇದೆ. ಈ ಯೋಜನೆ ನಂದು, ಈ ಜಲ ನಂದು, ಈ ನೆಲ ನಂದು, ಈ ಅರಣ್ಯ ನಂದು ಅನ್ನುವಂಥ ಭಾವನೆ ಈ ನಾಗಾಲೋಟದಲ್ಲಿ ಓಡ್ತಕ್ಕಿರ್ತಕ್ಕಂಥ ಅರ್ಥವ್ಯವಸ್ಥೆಯಲ್ಲಿ ಜನ ವಿಮುಖರಾಗಿ, ಅಥವಾ ತಾವು ಆಗ್ಲಿ ಹೇಳಿದಾಗೆ ನಮ್ಮೊಂದು ಕುಟುಂಬ ಏನು ವಿಘಟನೆ ಆಯಿತು, ಸಾಮಾಜಿಕ ವಿಘಟನೆ ಕೂಡ ಆಗ್ತಾ ಇದೆ. ಹೌದು, ಅದರಿಂದ ಮನುಷ್ಯ ಐಸೋಲೇಟ್ ಆಗ್ತದೆ, ಒಂಥರ ಏಲಿಯನೇಷನ್ ಆಗ್ತಾ ಇದೆ. ಇದರಿಂದ ಬಹುಶಃ ನಿಸರ್ಗದ ಏನು ಎಲಿಮೆಂಟ್ಸ್ ಅದಾವಲ್ಲ, ಜಲ ನೆಲ ಪಂಚಮಹಾಭೂತಗಳ ಸಂರಕ್ಷಣೆ, ಅದರ ಒಂದು ಭಾಗ ಆಗಿ ನಾವು ಬದುಕಬೇಕನ್ನಂಥದ್ದು ಭಾವನೆಯಿಂದ ಮನುಷ್ಯ ವಿಮುಖ ಆಗಿ ಅವುಗಳ ಬಗ್ಗೆ ಆದ್ಯತೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ನನ್ನ ಇದನ್ನು ಕೂಡ ನಾನು ಕಳಕಳಿಯಿಂದ ಬೇಡಿಕೊಳ್ಳೋದು ಏನಂದರೆ, ಜನ ಸಮುದಾಯ ಈ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯಲ್ಲಿ, ಬಳಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಇದು ಮನೆ ಮೊದಲನೇ ಪಾಠ ಆಗಬೇಕು. ಹೌದು, ಅಂದರೆ ನಮ್ಮ ಸಂರಕ್ಷಣೆ ಆಗಬೇಕು ಅಂದರೆ ಜಲ ನೆಲದ ಸಂರಕ್ಷಣೆ ಆಗಲೇಬೇಕು. ನಿರ್ಗತಿಕ ಆಗ್ತಾ ಹೋದ್ರೆ ನಾವು ನಿರ್ಗತಿಕ ಆಗುವಂತ ಕಾಲ ದೂರ ಇಲ್ಲ. ಸರಿಯಾದ ಮಾತು ಹೇಳಿ. ಅಂದ್ರೆ ಸರ್ಕಾರ ಮಾಡ್ತಾರೆ ಯೋಜನೆಗಳು, ನಮ್ಮ ಯೋಜನೆಗಳಂತ ನಾವು ತಗೊಂಡು ಅದರಿಂದ ನಮಗೇನು ಲಾಭ ಸಿಗುತ್ತೆ, ಆಮೇಲೆ ಅವ್ರ ವಿಚಾರಗಳಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ನಾನು ಮುಂದೆ ಹೋಗಿ ಇನ್ನೂ ಹೆಚ್ಚು ಒಂದು ಉಳಿತಾಯ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ನಾವು ಕ್ರಿಯಾಶೀಲರಾಗಿ ಕೆಲಸ ಮಾಡಿ, ಎಷ್ಟೋ ಜನ ರೈತರು ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಹೊಂಡ ಕೊಟ್ಟಿದ್ದು ಅರ್ಧ ಆದರೂ ಇನ್ನೂ ಅರ್ಧ ಬೆಳೆಸ್ಕೊಂಡಿದ್ದಾರೆ, ಬೆಳೆಸಿ ಇವತ್ತು ಎಷ್ಟೋ ಸುಮಾರು ರೈತರು ಇದ್ದಾರೆ. ಅವರು ಪ್ರಗತಿಪರ ರೈತರು ನೋಡಿದರೆ ಖುಷಿಯಾಗುತ್ತೆ. ಇವತ್ತು ಹೊಲದಲ್ಲಿ ಅವರು ಯಾವಾಗಲೂ ನಿತ್ಯ ಹರಿದ್ವರಣ, ಯಾವಾಗ ನೀರಿನ ತೊಂದರೆ ಇಲ್ಲ, ನೀರು ಯಾವಾಗಲೂ ಇರುತ್ತೆ. ನೀವು ಹಾಸನ, ಕೋಲಾರ್, ಶಿವಮೊಗ್ಗ ಬೆಳಗಾವಿ ಜಿಲ್ಲೆಯಲ್ಲಿ ಈ ನಮ್ಮ ಕೃಷಿ ಹೊಂಡದ ಯಶೋಗಾಥೆಗಳನ್ನು ನೋಡಿದ್ರೆ ಮೈ ಜುಮ್ಮನಿಸುತ್ತೆ. ಅದ್ಭುತ ಸಾಧನೆ ರೈತ ಮಾಡಿ, ಅದು ನಿಜವಾಗಿ ನಮಗೆ ತಕ್ಕ ಮಟ್ಟಿಗೆ ಸಮಾಧಾನ ನೀಡುತ್ತೆ. ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ. ನೀವು ಅಂದ್ರೆ ನೀವು ಒಂಥರ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಮಾಡೋ ಕೆಲಸದ ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನೀವೊಂದು ಏನೋ ಒಂದು ಕಾದಂಬರಿ ಬರೆಯುವ ವಸ್ತು ತಮ್ಮ ಕಡೆ ಇದೆ ನಿಜವಾಗಿ ಅಂದ್ರೆ ಇವರ ಎನ್ಸೈಕ್ಲೋಪೀಡಿ ಆ ದೃಷ್ಟಿ ಇದೆ. ಇವತ್ತು ಸಂಕ್ಷಿಪ್ತವಾಗಿ ಈ ನೆಲ ನಿರ್ವಹಣೆ ಮಾಡೋ ದೃಷ್ಟಿಯೊಳಗೆ, ಯಾಕಂದ್ರೆ ನಮ್ಮ ರೈತರ ಜೀವಾಳ ಅಂದ್ರೆ ಮಣ್ಣು, ಭೂಮಿ. ಮಣ್ಣಿನಲ್ಲಿ ಒಂದು ಜೀವ ಇದ್ರೆ ಮಾತ್ರ ರೈತನ ಮುಖದಲ್ಲಿ ಜೀವ ಹಂಗೆ. ಯಾಕಂದ್ರೆ ಇವತ್ತು ಸಾವಯವ ಕೃಷಿ ಪದ್ಧತಿ ವಾಪಸ್ ಬರ್ತಾ ಇದೆ ನಿಧಾನವಾಗಿ, ಜನ ಒಂದು ಮಣ್ಣಿನ ಒಂದು ಗುಣಲಕ್ಷಣ. ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿಯಲ್ಲಿ ಒಂದು ಬಹಳ ಅದ್ಭುತವಾದ ಇರುವಂತಹ ಅಂಶ ನಾನು ಇಲ್ಲಿ ತಿಳಿಸಲೇಬೇಕು. ನಾನು ಮೂಲತಃ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಅಥವಾ ಶಿಕ್ಷಕ ವಿದ್ಯಾರ್ಥಿ. ನನಗೇನಂದ್ರೆ ಒಟ್ಟಾರೆ ರೈತನ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೇಕು ಸರ್, ಕೃಷಿ ಕುಟುಂಬದ ವೆಚ್ಚ ಕಡಿಮೆ ಆಗ್ಬೇಕು. ಬಟ್ ಇವತ್ತಿನ ವ್ಯಾಪಾರೀಕರಣವಾದಂತಹ ಕೃಷಿ ವ್ಯವಸ್ಥೆಯಲ್ಲಿ ಅದು ಸಾಧ್ಯ ಆಗ್ತಾಯಿಲ್ಲ. ಅದನ್ನು ನಾವು ಮರುಸ್ಥಾಪನೆ ಮಾಡಿದ್ದು ಏನ್ರೆ ಆದರೆ ರೈತರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಮಣ್ಣು ನಮಗೇನು ಕೊಡ್ತದೆ, ಅದಕ್ಕೆ ನಮಗೆ ಕೊಡಲಿಕ್ಕೆ ನಾವೇನು ಮಣ್ಣಿಗೆ ಅನುಕೂಲ ಮಾಡಿಕೊಡ್ಬೇಕು, ಅಲ್ಲಿ ಭೂಮಿಯ ಫಲವತ್ತತೆ ಮತ್ತು ಉತ್ಪಾದಕತೆ, ಫರ್ಟಿಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಎರಡನ್ನ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಅಥವಾ ಪೋಷಣೆ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳೇನಿದೆ, ಒಂದು ಫಿಸಿಕಲ್ ಸ್ಟ್ರಕ್ಚರ್ ಭೌತಿಕ ಗುಣಲಕ್ಷಣ, ಆಮೇಲೆ ಕೆಮಿಕಲ್ ಸ್ಟ್ರಕ್ಚರ್ ಬಯಾಲಜಿಕಲ್ ಸ್ಟ್ರಕ್ಚರ್, ಆ ಭೌತಿಕ ರಚನೆ ಏನಿದೆ, ರಾಸಾಯನಿಕ ಸ್ಟ್ರಕ್ಚರ್ ಏನಿದೆ ಮತ್ತು ಸಾವಯವ ಭಾಗ ಏನಿದೆ, ಇವನ್ನ ರೈತರು ಸುಮಾರು ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಸುಮಾರು ಜನ ಅರ್ಥ ಮಾಡ್ಕೊಂಡಿಲ್ಲ. ಅದು ಅರ್ಥ ಮಾಡ್ಕೊಂಡವರು ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಸಾವಯವ ಕೃಷಿಗೆ ಮಾಡ್ತಾ ಇದ್ದಾರೆ. ಇವು ಮೂರು ಫಿಸಿಕಲ್ ಸ್ಟ್ರಕ್ಚರ್, ಕೆಮಿಕಲ್ ಸ್ಟ್ರಕ್ಚರ್, ಬಯಾಲಜಿಕಲ್ ಸ್ಟ್ರಕ್ಚರ್ ಒಂದು ಇಂಟಿಗ್ರೇಟೆಡ್ ಫಾರ್ಮಲ್ಲಿ ನಾವು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಸರ್. ಅದಕ್ಕೆ ಉಳಿಕೆಗಳ ಬಳಕೆ ಇರ್ಬೋದು, ಮಣ್ಣಿನ ಪರೀಕ್ಷೆ ಬಹಳ ಮಹತ್ವದ ವಿಷಯ. ಅಂದರೆ ಸಾಮಾನ್ಯವಾಗಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ಪಾಠಗಳಲ್ಲಿ ರೈತರು ಸಾಯಿಲ್ ಟೆಸ್ಟಿಂಗ್ ಮಣ್ಣಿನ ಪರೀಕ್ಷೆ ಮಾಡಬೇಕಂತ ಹೇಳ್ತಾರೆ. ಬಟ್ ನೀವು ಯಾವುದೇ ಒಂದು ಸರ್ವೆ ಮಾಡಿದ್ರೆ, ಸರ್ವೇಕ್ಷಣೆ ಮಾಡಿ ನೋಡಿದ್ರೆ ಸುಮಾರು ಭಾಳ ಅತ್ಯಂತ ಕನಿಷ್ಠ ಪ್ರಮಾಣದ ರೈತರು ಸಾಯಿಲ್ ಟೆಸ್ಟಿಂಗ್ ಮಣ್ಣಿನ ಪರೀಕ್ಷೆ ಮಾಡ್ತಾರೆ. ನೋಡಿ, ನಾವೀಗ ವಾಲ್ಮಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳು ನಮ್ಗೆ ಆದೇಶ ಮಾಡಿದರು, ನೀವು ವಾಲ್ಮಿಯಲ್ಲಿ ಒಂದು ಮಣ್ಣು ಪರೀಕ್ಷೆ ಲ್ಯಾಬೊರೇಟ್ರಿ ಪರೀಕ್ಷಾಲಯ ಪ್ರಾರಂಭ ಮಾಡಿದ್ರು. ನಾವು ಸದೈವಶಾತ್ ನಾನು ಭಾಳ ಖುಷಿಯಿಂದ ಹೇಳಬಯಸ್ತಿದ್ದೀನಿ, ವಾಲ್ಮಿಯ ಸಾಯಿಲ್ ಆ್ಯಂಡ್ ವಾಟರ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ. ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಚ್ಚುಕಟ್ಟು ಪ್ರದೇಶ ಕಮಾಂಡ್ ಏರಿಯಾ ರೈತರಿಗೆ ಅದು ಅನುಕೂಲ ಆಗುತ್ತೆ. ಕಡಿಮೆ ದರದಲ್ಲಿ ಸ್ವಲ್ಪ ಬೇರೆ ಬೇರೆ ದರಗಳಿಗೆ ಕಡಿಮೆ ಇಟ್ಟು ರೈತರಲ್ಲಿ ಹೆಚ್ಚಿನ ಪ್ರಮಾಣದ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸುವ ಸಲುವಾಗಿ ನಾವು ಪ್ರಚೋದನೆ ಪ್ರೋತ್ಸಾಹ ಮಾಡ್ತೇವೆ. ಮಣ್ಣಿನ ಪರೀಕ್ಷೆ ಆಗಬೇಕು. ಯಾವ ರೀತಿ ನಮ್ಮ ಶರೀರದ ಆರೋಗ್ಯ ಬಗ್ಗೆ ಲಕ್ಷ್ಯ ಕೊಟ್ಟು ನಾವು ವೈದ್ಯರ ಹತ್ರ ಹೋಗಿ ಅದನ್ನು ಪರೀಕ್ಷೆ ಮಾಡಿಸಿ ಔಷಧ ಪಡೆದು ಔಷಧಿ ಯಾವಾಗ ನುಂಗ್ಲಪ್ಪ ಅಂತ ಒಂದು ಇದರಲ್ಲಿ ನಿರೀಕ್ಷೆಯಲ್ಲಿ ಇರ್ತೀವಿ. ಭೂಮಿ ಬಗ್ಗೆ ನಾವು ಮಾಡ್ತಾ ಇಲ್ಲ. ಅದಕ್ಕಾಗಿ ಅದನ್ನು ಪರೀಕ್ಷೆ ಮಾಡಿಸಿ ಅಂದರೆ ಡಯಾಗ್ನೋಸಿಸ್ ಮಾಡಿ ಅವರು ಕೃಷಿ ವಿಜ್ಞಾನಿಗಳು ಅಥವಾ ತಜ್ಞರು ಏನು ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಏನು ಕೊಡಬೇಕು, ಅದು ನೈಟ್ರೋಜನ್ ಇರ್ಬೋದು ಅಥವಾ ಜಿಂಕ್ ಮಾಲಿಬ್ಡಿನಮ್ ಮ್ಯಾಂಗನೀಸ್ ಏನೇನು ಲಘು ಪೋಷಕಾಂಶ, ಒಟ್ಟಾರೆ ಸಮತೋಲನ ಒಂದು ಪೋಷಣೆ ಏನಿದೆ ಅದು ಆಗುವಂಥದ್ದು ಮಾಡಿದಾಗ ಮಾತ್ರ ನಮ್ಮ ನಿರೀಕ್ಷಿತ ಮಟ್ಟದ ಇಳುವರಿ ಬರಲಿಕ್ಕೆ ಸಾಧ್ಯ ಸರ್. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ತುಂಬ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ತಮ್ಮ ಒಂದು ಶ್ರೀಮಂತ ಅನುಭವದ ಹಿನ್ನೆಲೆಯೊಳಗೆ ಇವತ್ತು ರೈತರ ಸ್ಥಿತಿಗತಿಗಳ ಬಗ್ಗೆ, ಆಮೇಲೆ ಜಾಗತೀಕರಣದ ಪ್ರಭಾವ ಹೇಗೆ ಒಂದು ಪ್ರಭಾವಳಿಯಾಗಿ ರೈತರ ಬದುಕನ್ನು ಬದಲಾವಣೆ ತಂತು, ಹೀಗಾಗಿ ಒಂದು ಸಾಮಾನ್ಯ ರೈತರ ಜೀವನ ಮಟ್ಟ ಸುಧಾರಣೆ ಆಗದೇ ತಳಮಟ್ಟಕ್ಕೆ ಹೋಯಿತು. ಈಗ ನಿಧಾನವಾಗಿ ತಮ್ಮ ಪ್ರಯತ್ನಗಳಿಂದ ಸ್ವಾವಲಂಬಿಯಾಗಿ ಬೆಳೆಯುವ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮಾಹಿತಿ ಯುಗ ಆಗಿದೆ, ಈಗ ಯಾವುದು ಕೆಟ್ಟ ಯಾವುದು ಒಳ್ಳೆಯದಂತೇಳಿ ಅವ್ರಿಗೆ ಗೊತ್ತಾಗ್ತಾ ಇದೆ. ತಾವು ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿದಿರಿ. ಅಂತರ್ಜಲ ನಾವು ಕಾಪಾಡೋ ನಿಟ್ಟಿನೊಳಗೆ ಎಂಥ ಒಂದು ನಿರ್ಲಕ್ಷ್ಯ ತೋರ್ತಾ ಇದ್ದೀವಿ. ಇವತ್ತು ಹೇಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾ ಇದ್ದೀವಿ, ನಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾ ಇದ್ದೀವಿ, ಆದರೆ ಈಗ ಅವಿಭಕ್ತ ಕುಟುಂಬ ಇಲ್ಲದೆ ಇರೋದ್ರಿಂದ ಒಡೆದು ಹೆಂಗೆ ಚೂರಾಗಿದೆ ನಮ್ಮ ಕುಟುಂಬಗಳು, ಹಾಗೆ ಭೂಮಿ ಕೂಡ ಒಂದು ನಿರ್ಲಕ್ಷಿತವಾಗಿ ಅದು. ಯಾಕಂದರೆ ನಮ್ಮ ಕುಟುಂಬ ನೋಡ್ಲಿಕ್ಕೆ ನಮಗೆ ಸಮಯ ಇಲ್ಲ, ಹಿಂಗಾಗಿ ಭೂಮಿ ನೋಡ್ಲಿಕ್ಕೆ ನಮ್ಗೆ ಎಲ್ಲಿ ಸಮಯ ಇದೆ ಸರ್? ನನಗೇನಿಸ್ತದೆ, ಯಂಗರ್ ಜನರೇಷನ್ ಅಲ್ಲಿ, ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ, ರೈತ ಬಾಂಧವರಲ್ಲಿ ಈ ಭೂಮಿ ಬಗ್ಗೆ ಇರುವ ಪ್ರೀತಿಯನ್ನು ನಾವು ಹೆಚ್ಚಿಸಬೇಕು, ಪ್ರೀತಿ ಗೌರವ. ಯಾಕಂದ್ರೆ ಭೂಮಿ ಇದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇದೆ. ಬೇಸಿಕಲಿ ಅಲ್ಲಿಂದ ಸ್ಟಾರ್ಟ್ ಆಗಬೇಕು, ಆಮೇಲೆ ನಮ್ಮ ಸೈನ್ಸು ಟೆಕ್ನಾಲಜಿ ಅನಾಲಿಸಿಸ್ ಬರ್ತದೆ. ನೋಡಿ, ಜಗತ್ತಿನಲ್ಲಿ ನಾನು ಸುಮಾರು ಒಂದು 15 ರಾಷ್ಟ್ರಗಳಿಗೆ ಹೋಗಿ ಬಂದಿದ್ದೀನಿ. ಯಾವ ರಾಷ್ಟ್ರದಲ್ಲಿ ಕೂಡ ಇಟ್ಸ್ ಕಾಲ್ಡ್ ಲ್ಯಾಂಡ್, ಬಟ್ ನಮ್ಮಲ್ಲಿ ನಾವು ಭೂಮಿ ತಾಯಿ, ಭೂ ತಾಯಿ ಅಂತ ಕರಿತೇವೆ, ಗಂಗಾ ಮಾತೆ ಅಂತ ಕರಿತೇವೆ. ಜಲ ಮತ್ತು ನೆಲಕ್ಕೆ ನಾವು ತಾಯಿಯ ಪಾತ್ರ ಕೊಟ್ಟು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಂಸ್ಕಾರದಲ್ಲಿ ಇದೆ ಅದು. ಸಂಸ್ಕಾರ ಇದೆ, ಭೂ ತಾಯಿ ಭಾರತ ಒಂದು ಉತ್ಕೃಷ್ಟ ಶಬ್ದ ಅಂದ್ರೆ ಭೂ ತಾಯಿ, ಭೂ ಮಾತೆ. ಇದನ್ನ ನಮ್ಮ ಯುವಜನತೆ ಮರೆಯುತ್ತೆ, ಇದನ್ನ ಬಹಳ ಅತ್ಯಂತ ಗಂಭೀರದಿಂದ ತಗೊಂಡು ನಾವು ಮಕ್ಕಳಲ್ಲಿ, ನಮ್ಮ ಜನಸಾಮಾನ್ಯರಲ್ಲಿ ಇದನ್ನ ಮರು ಪ್ರತಿಷ್ಠಾಪನೆ ಮಾಡಬೇಕಾಗಿ. ಬಹಳ ಸಂತೋಷ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ. ವಾಲ್ಮೀಕಿ ನಿರ್ದೇಶಕರಾಗಿ ತುಂಬಾ ಕಳಕಳಿಯಿಂದ ಮಾತಾಡಿದ್ದೀರ. ನಮ್ಮ ರೈತ ಬಾಂಧವರ ಒಂದು ಅಭ್ಯುದಯದ ಬಗ್ಗೆ ತಾವು ಹೇಳಿದ ಮಾತುಗಳು ತುಂಬ ನಾವು ವಿಶ್ಲೇಷಣಾತ್ಮಕವಾಗಿ ನೋಡಿ ಹೇಗೆ ನಾವು ಎಲ್ಲಿಂದ ನಾವು ಶುರು ಮಾಡ್ಬೋದು, ಹೇಗೆ ನಮ್ಮ ಜೀವನ ಮಟ್ಟವನ್ನು ಹೇಗೆ ಸುಧಾರಿಸಬಹುದು ಅಂತೇಳಿ ರೈತ ಬಾಂಧವರು ತಮ್ಮನ್ನು ತಾವು ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಜಲ ಮತ್ತು ನೆಲ ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ಪ್ರತಿಯೊಬ್ಬರು ಕೂಡ ಕಂಕಣಬದ್ಧರಾಗಿ ಸೇವೆ ಮಾಡಲಿಕ್ಕೆ ಕೈಂಕರ್ಯ ತೊಟ್ಟರೆ ಖಂಡಿತವಾಗಿ ಕೂಡ ನಾವು ಎಂಥ ಸಮಸ್ಯೆ ಎದುರಿಸ್ಬೋದು. ಕೊನೆಯದಾಗಿ ನಾನು ಹೇಳೋದು ಒಂದು ಮಹತ್ವದ ಮಾತು ಅಥವಾ ನನ್ನ ಮನವಿ ಅಂದರೆ ಸರ್, ಸಮಾಜ ಮತ್ತು ಸರ್ಕಾರ ಎರಡೂ ಕೈ ಜೋಡಿಸಿ ಕೆಲಸ ಮಾಡು. ಸರ್ಕಾರಿ ಯೋಜನೆಯದೇ ನನಗೆ ಸಂಬಂಧ ಇಲ್ಲ ಅನ್ನೋದಾಗಲಿ ಅಥವಾ ಸರ್ಕಾರಿ ಯೋಜನೆಗಳನ್ನು ಸಮರ್ಪಕ ಅನುಷ್ಠಾನ ಮಾಡದೇ ಇರೋದಾಗಲಿ ಎರಡೂ ಕೂಡ ನಮಗೆ ಒಳ್ಳೆಯದಲ್ಲ. ಸರ್ಕಾರ ಏನು ಮಾಡ್ತಾ ಇದೆ ಅದು ಚಾಚೂ ತಪ್ಪದೆ ಅನುಷ್ಠಾನ ಆಗಬೇಕು. ನಾವು ಸರ್ಕಾರ ಅಧಿಕಾರಿಗಳಾಗಿ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಬೇಕು. ರೈತ ಸಮುದಾಯ ಅದೇ ನಿಷ್ಠೆಯಿಂದ ಸ್ವೀಕಾರ ಮಾಡಬೇಕು. ಸೊ ಇಲ್ಲಿ ಸರ್ಕಾರ ಮತ್ತು ಜನ ಸಮುದಾಯ ಕೈಜೋಡಿಸಿ ಕೆಲಸ ಮಾಡಿದ್ದಾದರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಾದಂಥ ನೆಲ ಜಲ ಬೀಜ ಎಲ್ಲ ರಕ್ಷಣೆ ಆಗ್ತದೆ, ರೈತ ಕುಟುಂಬ ರಕ್ಷಣೆ ಆಗ್ತದೆ. ಒಂದು ನೇಗಿಲ ಕುಳದೊಳಗೆ ಅಡಗಿದೆ ಧರ್ಮ ಅಂತ ಕುವೆಂಪು ಹೇಳ್ತಾರೆ. ಆಗ ಮಾತ್ರ ನಮ್ಮ ರೈತಾಪಿ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇದೆ. ನನ್ನ ಒಂದು ಅವರೇ ಧನ್ಯವಾದ, ನೀವು ನಮ್ಮ ಆತ್ಮ ಒಂದು ಪ್ರಜ್ಞೆಯನ್ನು ಬಡಿದೆಬ್ಬಿಸಿದ್ರ. ನಮ್ಮ ರೈತ ಬಾಂಧವರು ಏ ತಾವು ಇಲ್ಲಿವರೆಗೆ ವಿಶ್ಲೇಷಣಾತ್ಮಕವಾಗಿ ಮಾತಾಡಿದ್ದೀರಿ, ಒಂದು ಪ್ರಜ್ಞಾಪೂರ್ವಕವಾಗಿ ಈ ಕಡೆ ಲಕ್ಷ್ಯ ಹರಿಸಲಿಕ್ಕೆ ಸಾಧ್ಯ ಆದರೆ ಜಲ ಮತ್ತು ನೆಲ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಿದರೆ ನಾವು ಉಳಿತೀವಿ, ನಮ್ಮ ಕುಟುಂಬ ಉಳಿತದೆ, ನಮ್ಮ ಸಮಾಜನೂ ಉಳಿತದೆ, ಮತ್ತು ನಮ್ಮ ಒಂದು ಉನ್ನತವಾದ ಸಾಂಸ್ಕೃತಿಕ ಪರಂಪರೆ ಹೀಗೆ ಮುಂದುವರ್ಕೊಂಡು ಹೋಗ್ತದೆ. ನಮ್ಮ ಭೂತಾಯಿ ನಮ್ಮನ್ನು ಒಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ಮತ್ತೆ ಅಪ್ಪಿಕೊಳ್ಳುವಂಥ ಕಾಲ ಬರುತ್ತದೆ ಅಂತ ಹೇಳಿ ನಾವು ಆಶೆ ಮಾಡೋಣ. ತುಂಬ ಹೃತ್ಪೂರ್ವಕವಾಗಿ ಮಾತಾಡಿದರೆ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಶರಣ ಬಸವ ಚೋಳಿನ್ ಸಾಹೇಬ್ರೆ, ನೀವು ನನಗೆ ನನ್ನ ಸಣ್ಣ ಅನುಭವ ನನ್ನ ಕೆಲವೊಂದು ವಿಷಯಗಳನ್ನು ಅಗಾಧ ಪ್ರಮಾಣದ ಜನಸಮುದಾಯ ಜೊತೆಗೆ ಹಂಚಿಕೊಳ್ಳೋಕೆ ಆಸ್ಪದ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಧಾರವಾಡದ ಆಕಾಶವಾಣಿಯವರಿಗೆ ಮತ್ತು ತಮಗೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ಅಂತರ್ಜಲ ಸಂರಕ್ಷಣೆ ಹಾಗೂ ಮಣ್ಣಿನ ನಿರ್ವಹಣೆ ಕುರಿತು ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಈಗ ಸುಟ್ಟಟ್ಟಿಯ ಶಾಂತವ್ವ ದುಂಡಪ್ಪ ಜಂಬಗಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಇವ ಮಾತ ಕುಂತ ಕೇಳರಿ ಜನ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ಚಂದ್ರಗುಂತಿಯ ರಸ ತನ್ನ ಮಗಳ ಮ್ಯಾಲ ಮನಸ ದೇವರ ಮನ ಮಾತ ಇವ ಮಾತ ಕುಂತ ಕೇಳರಿ ಜನ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ಕಸುವನಾರಿ ಸುವನಿನ ಮಕ ಬಂಗಾರ ಭರಣಿ ಎಲ್ಲಿಗೋಗುದನಾರಿ ನಾನಿನ್ನ ಎಲ್ಲಿಗೋದರೆ ಬಿಡರೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ಸುವಾಕ ಸುವನಾರಿ ಸುವನಿ ನಮಕ ಬಂಗಾರ ಭರಣಿ ಎಲ್ಲಿಗೋಗುದನಾರಿ ನಾನಿನ್ನ ಎಲ್ಲಿಗಾದರೆ ಬಿಡರೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ನೀರೆ ಅಣ್ಣ ನನ ಗಿರಮಾಲ ನಾನಿನ ಧರ್ಮದ ತಂಗಪ್ಪ ಧರ್ಮದ ಅರಿವಿಟ್ಟ ನಾನ ನನ್ನ ಕರಮದ ದೀಡದೋ ಬಚ್ಚಲ ಮೋರಿಲೆ ಇವ ಮತ ಪಾರ ಮಾಡ ಗುರವೇ ತೂಗ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ತೂಗ ನೀರೆ ತೂಗ ತೂಗ ನೀರೆ ತೂಗಿರಿ ಮನವರ ಚಾನದಲೆ ಸುವನಾರಿ ಸುವ ನಿನ್ನ ಅಣ್ಣ ನನ್ನ ಗಿರಮಲ ನಾನಿನ್ನ ಧರ್ಮದ ತಂಗ್ಯಪ್ಪ ಧರ್ಮದ ಅರಿಳಿಟ್ಟ ನಾನನ್ನ ಕರಮದ ಅರಿಡದೋ ಬಚಲ ಮೋರಿಲೆ ಇವ ಮತ ಪಾರ ಮಾಡ ಗುರವೇ ತೂಗ ತೂಗ ನೀರ